ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. हर जोखिम से निकल कर फसल आए सुरक्षित हो जाए संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. नमस्कार ರೈತ ಬಾಂಧವರೆ, ನಮ್ಮ ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಕಾರ್ಯಕ್ರಮಗಳಲ್ಲಿ ಕೃಷಿ ಅನುಭವ ಕುರಿತು ಹಗರಿ ಬೊಮ್ಮನಹಳ್ಳಿ ತಾಲೂಕು ಬನ್ನಿಗೋಳ ಗ್ರಾಮದ ಶ್ರೀ ದೊಡ್ಡ ಬಸವರಾಜ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ರೈತರಿಗೆ ಸಲಹೆ ಕೇಳುವಿರಿ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಈಗ ಕೇಳೋಣ ಕೃಷಿ ಅನುಭವ ಕುರಿತು ಹಗರಿ ಬೊಮ್ಮನಹಳ್ಳಿ ತಾಲೂಕು ಬನ್ನಿಗೋಳ ಗ್ರಾಮದ ಶ್ರೀ ದೊಡ್ಡ ಬಸವರಾಜ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮಸ್ತೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಗರಿ ಬೊಮ್ಮನಹಳ್ಳಿ ತಾಲೂಕಿನ ಬನ್ನಿಗೋಳ ಗ್ರಾಮದ ರೈತರು ದೊಡ್ಡ ಬಸವರಾಜ ಕೆ ಇವರು ನಮ್ಮೊಟ್ಟಿಗಿದ್ದಾರೆ. ಅವರು ಮೂಲತಃ ವೃತ್ತಿಯಲ್ಲಿ ಕೃಷಿಕರಾಗಿದ್ದು ಜೊತೆಗೆ ವಕೀಲರಾಗಿಯೂ ಸಹಿತ ಕೆಲಸವನ್ನು ಮಾಡ್ತಾಯಿದ್ದಾರೆ. ಬೇರೊಬ್ಬ ಹಿರಿಯ ವಕೀಲರ ಅಡಿಯಲ್ಲಿ ವಕೀಲ ವೃತ್ತಿಯನ್ನು ಸಹಿತ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಮೂಲತಃ ಕೃಷಿಕ ಕುಟುಂಬದಿಂದ ಬಂದಿರತಕ್ಕಂಥ ಇವರು ತಮ್ಮ ಈ ಕೃಷಿಯ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಬಸವರಾಜ್ ಅವರೇ. ಹಾಂ, ನಮಸ್ಕಾರ ಸರ್. ದೊಡ್ಡ ಬಸವರಾಜ ಕೆ ಇದು ನಿಮ್ಮ ಹೆಸರು. ಕೆ ಅಂದರೆ ಏನು? ಕಟ್ಟೆವನವರ ಅಂತ. ಕಟ್ಟೆವನವರ. ಹ್ಞೂ ಸರ್. ಈಗ ನೀವು ಮೂಲತಃ ಕೃಷಿಕರೇ? ಹೌದು ಸರ್, ಮೂಲತಃ ನಮ್ಮ ತಂದೆ ತಾಯಿ ಎಲ್ಲ ಕೃಷಿಯಿಂದನೇ ಬಂದಂತಾರೆ ನಾವು. ನಿಮ್ಮ ಸ್ವಂತ ಊರು ಬನ್ನಿಗೋಳನ ಅಥವಾ ಬೇರೆ ಕಡೆಯಿಂದ ಎಲ್ಲಾದರೂ ಬಂದಿದಾರ? ಹೇಗೆ? ಅಜ್ಜ ಅಮ್ಮನೂರು ಕೃಷ್ಣಾಪುರ. ಯಾವಾಗ ಅಜ್ಜ ತೀರಿದ ಮೇಲೆ ಇಲ್ಲಿ ಬನ್ನಿಗೋಳಕ್ಕೆ ಬಂದು ವಾಸ ಮಾಡ್ತಾರೆ. ಮೊದಲು ನೀವು ಕೃಷ್ಣಾಪುರದಲ್ಲಿದ್ದಿರಿ ನಿಮ್ಮ ಅಜ್ಜರ ಕಾಲದಲ್ಲಿ, ಆಮೇಲೆ ಬನ್ನಿಗೋಳಕ್ಕೆ ಬಂದಿದ್ದೀರಿ. ಹೌದು ಸರ್. ಎಷ್ಟು ಎಕರೆ ಭೂಮಿ ಇದೆ ಬಸರಾಜರೇ? ಅಲ್ಲಿ 6 ಎಕರೆ ಐತ್ರಿ, ಮತ್ತೆ ಈ ಕಡೆಗೆ ಒಂದು 4 ಎಕರೆ ಐತ್ರಿ, ಒಟ್ಟು 10 ಎಕರೆ ಹೊಲ. ಎಷ್ಟು ಜನ ನೀವು ಅಣ್ಣ ತಮ್ಮಂದರು? 4 ಜನ ಗಂಡು ಮಕ್ಕಳು ಇದೀವಿ, 3 ಹೆಣ್ಮಕ್ಕಳು. ದೊಡ್ಡ ಕುಟುಂಬ ನಿಮ್ದು? ಹೌದು ಸರ್. ನಿಮ್ಮ ತಂದೆಯವರು ಇದ್ದಾರಾ? ಇಲ್ಲ, ತೀರ್ಯಾರ. ನೀವು ಕೃಷಿಯನ್ನು ರೂಢಿ ಮಾಡಿಕೊಂಡಿದ್ದು, ಕಲ್ತಿದ್ದು, ಆಸಕ್ತಿಯನ್ನು ಬೆಳೆಸ್ಕೊಂಡಿದ್ದು ಯಾವಾಗಿನಿಂದ? ನಾವು ಸಣ್ಣರಿದ್ದಾಗಿಂದನ ನಮ್ಮ ತಂದೆ ತಾಯಿ ಜೊತೆಗೆ ಹೋಗೋದು, ಕೆಲಸ ಮಾಡೋದು, ಬರೋದು, ಪ್ರೈಮರಿಯಾಗಿಂದನ ನಾವು ಮಾಡ್ತಾ ಇದ್ದೀವಿ. ಏನೇನು ಮಾಡ್ತಾ ಇದ್ರಿ ಆಗೆಲ್ಲ? ನೀವು ತಂದೆ ತಾಯಿ ಹೇಳಿದ್ದು ಕೆಲಸ ಮಾಡ್ತಿದ್ವಿ. ಉಪ್ಪು ಹಾಕೋದು, ಕಳೆ ತೆಗೆಯೋದು, ಹುಲ್ ಕೀಳೋದು, ದನ ಮೇಸೋದು, ಇವೆಲ್ಲ ಕೆಲಸ ಮಾಡ್ತಿದ್ವಿ. ನಮಗೇನು ಸಾಧ್ಯತೆ ಐತೆ ಕೆಲಸ ಮಾಡೋಂಥದ್ದು ಅದನ್ನೆಲ್ಲ ಮಾಡ್ಕೊಂಡು ಬರ್ತಿದ್ವಿ. ಅಪ್ಪ ಅಮ್ಮಗೆ ಸಹಾಯಕರಾಗಿ ನಾವು ಕೆಲಸ ಮಾಡ್ತಿದ್ವಿ. ಆಗ ನಿಮಗೆ ಒಂದು ಕಡೆಗೆ ಕೃಷಿ, ಒಂದು ಕಡೆಗೆ ಎಜುಕೇಷನ್, ಯಾವುದ್ರ ಕಡೆಗೆ ಹೆಚ್ಚು ಒಲವು ಇರ್ತಿತ್ತು? ನಾವು ಸಮಾನವಾಗಿ ತಗೊಂಡಂತಾರೆ. ನಾವು ಶಾಲೆದಾಗ ಶಾಲೆಗೆ ಹೋಗ್ತಿದ್ವಿ, ಶಾಲೆ ಇಲ್ದಾಗ ಕೃಷಿ ಕೆಲಸ ಮಾಡ್ತಿದ್ವಿ. ಯಾವಾಗ ಶಾಲೆ ಇಲ್ಲ ಅಂದ್ಕೂಡಲೇ ಕೃಷಿ ಕೆಲಸ, ತಂದೆ ತಾಯಿ ಜೊತೆಗೆ ಹೋಗೋದು, ಕೆಲಸ ಮಾಡೋದು. ನಿಮ್ಮ ತಂದೆಯವರು ಒಟ್ಟಿಗೆ ಇದ್ದಾಗ ನೀವೆಲ್ಲ ಏನು ಕೃಷಿ ಮಾಡ್ತಾಯಿದ್ರಲ್ಲ, ಏನೇನು ಮುಖ್ಯವಾಗಿ ಬೆಳೀತಾ ಇದ್ರಿ ಅವಾಗೆಲ್ಲ? ಅವರು ಮಿಶ್ರ ಬೇಸಾಯ ಮಾಡ್ತಿದ್ರು, ತೊಗರಿ ಹಾಕೋದು, ಅದರ ಸಜ್ಜಿ, ನವಣಿ, ಜೋಳ, ಕಡಲೆ ಕೂಡ ಹಾಕ್ತಿದ್ರು. ರೋಹಿಣಿ ಮಳೆಗೆ ಒಳ್ಳೆ ಕಡಲೆ ಹಾಕ್ತಿದ್ರು. ಕೃತಿಕ ಮಳೆಯಿಂದ ಸ್ಟಾರ್ಟ್ ಅವ್ರು ಬಿತ್ತದು. ಕೃತಿಕ ಮಳೆಯಿಂದ ರೋಹಿಣಿ ಮಳೆವರೆಗೆ ಯಾವ ಯಾವ ಬೆಳೆ ಬೆಳಿಬೇಕು, ಯಾವ ಇದ್ ಮಾಡ್ಬೇಕು ಅಂತ ಮಾಡ್ತಾ ಇದ್ರು. ಕೃತಿಕ ಮಳೆಗೆ ಕಡಲೆ ಹಾಕಿದ್ರು ಚಲೋ ಬರ್ತೈತೆ ಅಂತಿದ್ರು. ರೋಹಿಣಿ ಮಳೆಗೆ ಜೋಳ ಬಿತ್ತಿದ್ರು ಚಲೋ ಬರುತ್ತೆ ಅಂತ ಹೇಳ್ತಿದ್ರು. ಆ ಟೈಮ್ನಾಗ ಅವನ್ನೆಲ್ಲವನ್ನು ಮಿಶ್ರವಾಗಿ ಬೆಳೀತಿದ್ರು ನಮ್ಮ ತಂದೆ ತಾಯಿ. ನಿಮ್ಮ ತಂದೆಯವರು ಬಹಳ ಮುಖ್ಯವಾಗಿ ಮಿಶ್ರ ಬೆಳೆ ಪದ್ಧತಿಗೆ ಒತ್ತು ಕೊಟ್ಟಿದ್ದಾರೆ. ಹೌದು ಸರ್. ನೀವು ಆ ಥರದ ಒಂದು ಪರಂಪರೆಯನ್ನು ಉಳಿಸ್ಕೊಂಡಿದ್ದೀರಾ ಹೇಗೆ? ಹೌದು ಸರ್, ಈಗಾದರೂ ನಾವು ಮಾಡ್ತಾ ಇದ್ದೀವಿ. ಎಷ್ಟು ನೀರು ಇರ್ತೈತೆ ಅಷ್ಟು ಹತ್ತಿ ಜೋಳ ಕಡ್ಲಿ ಅವನ್ನ ಬೆಳಿತೀವಿ. ಇನ್ನುಳಿಕೆದ್ದು ಮಳೆ ಆಶ್ರಿತವಾಗಿನ ಬೆಳಿತಾ ಇದ್ದೀವಿ. ಈಗ ಆ ಟೈಮಿಗೆ ಹಾಕ್ತೀವಿ, ಅವನ್ನ ಹಾಕಿ ಒಳ್ಳೆ ಫಸಲು ಕೂಡ ಬರ್ತೈತಿ. ಈಗ ನೀವು ಅಣ್ಣ ತಮ್ಮಂದರು ಕೂಡಿ ಇದ್ದೀರಾ ಅಥವಾ ಕೂಡಿ ಕೃಷಿ ಮಾಡ್ತಾ ಇದ್ದೀರಾ, ಬೇರೆ ಬೇರೆ ಆಗಿದ್ದೀರಾ ಹೇಗೆ? ಈಗ ಎಲ್ಲರೂ ಬೇರೆ ಬೇರೆ ಆಗಿವಿ. ನಮ್ಮ ನಮ್ಮ ಹೊಲಗಳು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಎಕರೆ ಇದೆ ನಿಮಗೆ? ನಮಗೆ 2 ಎಕರೆ ಇದೆ. ಈಗ ಈ 2 ಎಕರೆಯಲ್ಲಿ ಏನೇನು ಬೆಳೀತಾ ಇದ್ರಿ ನೀವು? 2 ಎಕರೆಯಲ್ಲಿ ನಾನು ನೀರು ಇತ್ತಂದ್ರೆ ಒಂದಿಷ್ಟು ಹತ್ತಿ ಹಾಕ್ತು. ಅದರಲ್ಲೇ ಮಳೆ ಆಶ್ರಿತವಾಗಿ ಬೆಳೆಯಂಥವು ಜೋಳ, ಇವು ರಾಗಿ, ಸಜ್ಜಿ ಇಂಥವೆಲ್ಲ ಮಿಶ್ರವಾಗಿ ಹಾಕ್ತೀನಿ. ಬೆಳಿತೀರಿ? ಹಾಂ. ಅದರಲ್ಲಿ ಇವು ತೊಗರಿ ಕೂಡ ಹಾಕ್ತೀವಿ. ಇಷ್ಟೆಲ್ಲ ಮಿಶ್ರವಾಗಿ ಬೆಳಿತೀನಿ. ಈಗ ನಿಮಗೆ ಮಿಶ್ರ ಬೆಳೆ ಪದ್ಧತಿಯಲ್ಲಿ ಕೃಷಿಯನ್ನು ಮಾಡ್ತಾ ಬಂದಿರತಕ್ಕಂಥ ಅನುಭವ ಇದೆ, ಇದರಿಂದ ರೈತನಿಗೆ ಯಾವ ರೀತಿ ಲಾಭ ಇದೆ? ಮಿಶ್ರ ಬೆಳೆ ಬೆಳೆಯೋದ್ರಿಂದ ಒಂದಾದರೂ ಒಂದು ಬೆಳೆ ಬಂದೇ ಬರುತ್ತೆ ರೀ. ಈಗ ತೊಗರಿ ಹಾಕಿರ್ತೀವಲ್ಲ, ತೊಗರಿ ಅದು ಎಷ್ಟು ಕೊಡ್ಬೇಕೋ 6 ತಿಂಗಳು ಬೆಳೆ ಅದು. ಮೊದಲಾಗ ಏನು ಸಜ್ಜಿ ಬರ್ಬೇಕೋ ಬರ್ತಿರ್ತೈತಿ, 3 ತಿಂಗಳದಾಗ ಸಜ್ಜಿ ಜೋಳ ಬರ್ತೈತಿ. ಅದಾದಮೇಲೆ ತೊಗರಿ ಬರ್ತಿರ್ತೈತಿ. ಆ ತೊಗರಿ ಒಳಗೆ ನಾವು ಉದ್ದು ಕೂಡ ಮಳೆ ಮುಂಚಿತವಾಗಿ ಉಗ್ಗಿದ್ರೂ ಅದು ಚೆನ್ನಾಗಿ ಬರ್ತೀರಿ. ಅಲ್ಲಿಂದ ನವಣಿ ಏನು ಬಿತ್ತಿರ್ತೀವಲ್ಲ, ಇನ್ನು ನವಣಿ ಒಂದು 2 ತಿಂಗಳಾದ್ರೊಳಗ ಅದ್ರಾಗ ಉಳ್ಳಿ ಬಿತ್ತಿರ್ತಿದ್ವಿ. ನವಣಿ ಕೊಯ್ಕೊಂಡ್ಕೊಳ್ಳೆ ಉಳ್ಳಿಗೆ ಬಯಲಾಗಿರ್ತಿತ್ತು, ಆಮೇಲೆ ಅದು ಚಳಿಗೆ ಉಳ್ಳಿ ಬಂದಿರೋದು. ಆ ರೀತಿ ಕೂಡ ಬೆಳೆದಿವಿ ನಾವು. ಅಂದರೆ ಕೃಷಿಕರಿಗೆ ಒಂದು ಬೆಳೆಯ ನಂತರ ಮತ್ತೊಂದು ಬೆಳೆ, ಮತ್ತೊಂದು ಬೆಳೆಯ ನಂತರ ಒಂದು ಬೆಳೆ ಬರ್ತಾನೆ ಇರ್ತದೆ. ಅಂದರೆ ರೈತನಿಗೆ ನಿರಂತರ ಕೆಲಸ ಇರ್ತದೆ, ಬೇರೆ ಬೇರೆ ಬೆಳೆಗಳು ಉತ್ಪನ್ನ ಆಗ್ತಾನೆ ಇರ್ತದೆ. ಹೌದು ಸರ್, ನಿರಂತರವಾಗಿ ಅವನ್ನ ಆಯಾ ಕಾಲಕ್ಕೆ ತಕ್ಕಂಗೆ ನಾವು ಬೆಳೆ ಬೆಳ್ಕೊಂತ ಹೋದ್ರೆ ಅವು ನಿರಂತರವಾಗಿನೂ ಬರ್ತದೆ. 6 ತಿಂಗಳು ಬರ್ತಕ್ಕಂಥ ಬೆಳೆ ಮೊದಲನೇ ಹಾಕಿರ್ತೀವಿ, 3 ತಿಂಗಳು ಬೆಳೆ ಬರೋಂಥವನ್ನ ಹಾಕಿರ್ತೀವಿ, 3 ತಿಂಗಳು ಬಂದ ನಂತರ 6 ತಿಂಗಳು ಬರೋಂಥ ಅವು ಬರ್ತವೆ. ಅದಾದ ನಂತರ ಚಳಿಗೇನು ಬರ್ತಕ್ಕಂಥದ್ದು ಇರ್ತೈತೆ ಉಳ್ಳಿ, ಅದು ಕೂಡ ಚಳಿಗೆ ಬರ್ತಿರ್ತೈತಿ. ಅದಕ್ಕೇನು ಒಂದ ಮಳೆ ಆದ್ರೆ ಸಾಕು, ಮತ್ತೆ ಆ ಉಳಿ ತೊಳ್ಕೊಂಡು ಹೋಗೋಂಥ ಮಳೆ ಆದ್ರೆ ಅದು ಉಳ್ಳಿ ಬರಲ್ಲ. ಅದಕ್ಕಾಗಿನ ಅದು ಚಳಿಗೆ ಬರೋಂಗ ಟೈಮ್ನಾಗ ಉಳ್ಳಿ ಬಿತ್ತಿರ್ತೀವಿ ಸರ್. ಅಂದರೆ ಮಿಶ್ರ ಬೆಳೆ ಪದ್ಧತಿಯಲ್ಲಿ ಕೃಷಿ ಮಾಡ್ತಕ್ಕಂಥ ರೈತರಿಗೆ ನಿಸರ್ಗದ ಬಗ್ಗೆ ಒಂದು ತಿಳುವಳಿಕೆ ಇರ್ತದೆ. ಗಾಳಿ ಮಳೆ ಚಳಿಗಾಳಿ ಯಾವ್ಯಾವ ಕಾಲದಲ್ಲಿ ತಂಪು ಇರ್ತದೆ, ಯಾವಾಗ ಬಿಸಿಲು ಜಾಸ್ತಿ ಆಗ್ತದೆ, ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ಗಾಳಿಗೆ ಯಾವ ಥರದ ರೋಗಾಣುಗಳು ಬರ್ತವೆ, ಇವುಗಳ ಜ್ಞಾನ ಇರೋದ್ರಿಂದ ಮಿಶ್ರ ಬೆಳೆ ಪದ್ಧತಿಯನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೌದು ಸರ್, ಈಗ ಒಳ್ಳೆ ಟೈಮ್ ಸರ್. ಭೂಮಿನ ಹದ ಮಾಡಿಕೊಂಡು ಹದ ಆಗಿರ್ತಕ್ಕಂಥ ಭೂಮಿ ಮೊದಲನೇ ಮಳೆ ಬಿದ್ದ ಮೇಲೆ ತಂಪಾಗ್ತೈತಿ. ಆ ಮೊದಲನೇ ಬೆಳಿಗ್ಗೆ ಬಿತ್ತಲ್ಲ ನಾವು, ಅದು ಯಾಕಂದ್ರೆ ಹುಟ್ಟಿರ್ತಕ್ಕಂಥ ನಾಟಿಗೆ ಕರಿ ಹೋಗತ್ತೆ ಅಂತ ಹೇಳಿ ಆ ಒಂದು ವಾತಾವರಣ ತಂಪಾದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಮಳೆಗೆ ಬಿತ್ತೀವಿ. ಆವಾಗ ಬಿತ್ತಿರ್ತಕ್ಕಂಥ ನಾಟಿ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ವಾತಾವರಣ ಅಲ್ಲಿ ಒಂದು ಸಮತೋಲನ ಆಗಿರ್ತೈತಿ, ಅಲ್ಲಿ ಒಂದು ತಂಪಾದ ವಾತಾವರಣ ಕೊಡ್ತೈತಿ, ಆ ನಾಟಿ ಕೂಡ ಉಳಿತೈತ್ರಿ. ಅದಕ್ಕೋಸ್ಕರ ನಾವು ಈ ಬ್ಯಾಸಿಗೆ ಮುಗಿದ ಮೇಲೆ ಆವಾಗ ಬಿತ್ತೀವಿ. ಈಗ ಬರೀ ಹೊಲ ಹದ ಮಾಡೋದು, ಆ ಹುಲ್ಲು ಅವೆಲ್ಲ ಕರಿಕೆ ಅವು ಇವು ಏನಿದ್ರು ಈ ಬಿಸಿಲಿಗೆ ಸತ್ತೋಗ್ಬೇಕು, ಆ ರೀತಿ ನಾವು ಹೊಲ ಹದ ಮಾಡ್ತೀವಿ. ಸಾಮಾನ್ಯವಾಗಿ ಕೃಷಿಕರು ಒಂದು ಈ ಗೊಬ್ಬರಗಳಿಗೆ ಔಷಧಿಗಳಿಗೆ ಹೆಚ್ಚು ಹಣ ವ್ಯಯ ಮಾಡ್ತಾರೆ, ಹೆಚ್ಚು ಸಾಲ ಸೋಲ ಮಾಡ್ಕೊಳ್ತಾರೆ, ಇದು ಅಗತ್ಯ ಇದೆ ಅಂತ ಅನಿಸಿದೆಯಾ ನಿಮಗೆ? ನಾವು ಈ ರಸಗೊಬ್ಬರಗಳನ್ನು ಬಳಸಿದ್ರೆ ಒಳ್ಳೆ ಬೆಳೆ ಬರ್ತೈತೆ ಅಂತ ಹೇಳಿ ಅವನ್ನ ಕೆಲವೊಂದ್ಸಲ ಬಳಸಿದ್ವಿ. ಬಳಸಿದ ನಂತರ ಅವು ಯಾವಾಗ ಮಳೆ ಇಲ್ಲ ಅಂದ್ಕೊಳ್ಳೆ ಆ ರಸಗೊಬ್ಬರ ಘಾಟಿಗೆ ಒಣಕೊಂಡು ಹೋಗ್ಬಿಡ್ತೀವಿ. ಅದಕ್ಕಾಗಿನ ರಸಗೊಬ್ಬರ ಈಗ ನಾವು ಬಳಸೋದ ಕಡಿಮೆ ಮಾಡಿರಿ. ಕಡಿಮೆ ಮಾಡಿರಿ? ಎಷ್ಟೇ ಕಡಿಮೆ ಮಾಡಿರಿ, ರಸಗೊಬ್ಬರ ಬಳಸೋದ್ರಿಂದ ಬೆಳೆ ನಾಶ ಕೂಡ ಆಗಿವೆ. ಅದ ಮಳೆ ಇಲ್ಲಾಂದ್ರೂ ಕೂಡ ರಸಗೊಬ್ಬರ ಬಳಸಿಲ್ಲ ಅಂದ್ರೆ ಆ ನಾಟಿಗೆ ಉಳಿತೈತಿ, ಆ ಬೆಳೆನೂ ಉಳಿತೈತ್ರಿ. ಸಾಮಾನ್ಯವಾಗಿ ಮಳೆ ಆಶ್ರಿತ ಕೃಷಿ ಮಾಡುವ ರೈತರು ಹೆಚ್ಚು ರಸಗೊಬ್ಬರಗಳಿಗೆ ಮಾರು ಹೋಗಬಾರ್ದು ಅಂತ? ಹೌದು ಸರ್, ಆ ರಸಗೊಬ್ಬರನ ಬಳಸಬಾರ್ದು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ನಾನು ಅಲ್ಲೇ ಅದನ್ನ ಒಣಕೊಂಡು ಹೋಗೈತ್ರಿ. ಆ ರೀತಿ ನಾವು ಬಳಸಿದೆ. ಮಳೆಗೆ ಬೆಳೆಯುವಂತ ಮೆಕ್ಕೆಜೋಳನ ಒಳ್ಳೆ ಮಳೆ ಆಯ್ತು, ಮಳೆ ಆದ್ಕೊಳ್ಳೆ ಒಂದು 2 ಚೀಲ ಗೊಬ್ಬರ ಹಾಕಿದ್ಕ ಅದು ಎದೆ ಮೇಟ ಬೆಳೀತು. ಯಾವಾಗ ಮಳೆ ಇಲ್ಲ ಅಂದ್ಕೊಳ್ಳೆ ಒಣಕೊಂಡು ಹೋಗ್ಬಿಡ್ತೀವಿ. ರಸಗೊಬ್ಬರದ ಅಷ್ಟು ಪವರ್ ಇರ್ತೈತ್ರಿ. ಬೆಳವಣಿಗೆ ಹಾನಿ ಆಗುತ್ತೆ. ಹೌದ್ರಿ, ರಸಗೊಬ್ಬರಗಳ ಬಳಕೆಯನ್ನ ರೈತರು ಕಡಿಮೆ ಮಾಡಬೇಕು ಅಂತ ನಿಮ್ಮ ಅಭಿಪ್ರಾಯ? ಹೌದು ಸರ್, ಆ ರಸಗೊಬ್ಬರ ಬಳಕೆಯಿಂದ ಅದು ಎಷ್ಟೋ ಶಕ್ತಿ ಕಡಿಮೆ ಆಕತಿ ಆ ಬೆಳೆ, ಮನುಷ್ಯನಿಗೆ ಕೂಡ ಅಷ್ಟ ಎಫೆಕ್ಟ್ ಐತ್ರಿ ಅದು. ಈಗ ನೀವು ಪರ್ಯಾಯವಾಗಿ ನಿಮ್ಮ ಕೃಷಿಯಲ್ಲಿ ಯಾವ್ಯಾವ ರೀತಿಯ ಗೊಬ್ಬರಗಳನ್ನು ಬಳಕೆ ಮಾಡ್ಕೊಳ್ತಾ ಇದ್ದೀರಿ? ಸಾಮಾನ್ಯವಾಗಿ ನಾವು ಸಗಣಿ ಗೊಬ್ಬರ ಹಾಕ್ತೀವಿ. ಈಗ ಹೊಲ ಹದ ಮಾಡೋದು, ಗೊಬ್ಬರ ಹಾಕೋದು, ಅದನ್ನು ಗೊಬ್ಬರನ ಮಣ್ಣಿನಲ್ಲಿ ಬೆರೆಸೋದು, ಬೇಸಿಗೆ ಟೈಮ್ನಾಗ ಎಲ್ಲ ಹದ ಮಾಡ್ಕೊಂಡು ಅದನ್ನು ಬೆರೆಸಿ ಇದು ಮಾಡ್ಕೊಂತೀವಿ. ಅದ ಗೊಬ್ಬರನ ಅಷ್ಟು ಶಕ್ತಿ ಕೊಡ್ತೈತ್ರಿ. ಆ ಗೊಬ್ಬರ ಬಳಸೋದ್ರಿಂದ ನಾಟಿಗೆ ಬೆಳೆ ಒಳ್ಳೆ ಚೆನ್ನಾಗಿ ಬರ್ತೈತ್ರಿ. ಈಗ ನಿಮ್ಮ ಈ ಅನುಭವ ಬೇರೆ ರೈತರಿಗೆ ಆಗ್ತಾ ಇದೆಯಾ? ಅವರು ಈ ರೀತಿ ಪರಿವರ್ತನೆ ಆಗ್ತಾ ಇದಾರ ಹೇಗೆ? ಕೆಲವೊಂದು ಬೆಳೆ ಬೆಳೆದು ಗೊಬ್ಬರ ಬಳಸಿ ಕೆಲವು ರೈತರು ಅನುಭವ ಪಟ್ಕೊಂಡ್ರಿ. ನಾವು ಹೆಚ್ಚೆಚ್ಚು ರಾಸಾಯನಿಕ ಗೊಬ್ಬರನ ಬಳಸೋದ್ರಿಂದ ನಮಗೆ ಹೆಚ್ಚು ಖರ್ಚುನ ಆಗ್ತೈತಿ, ಅಲ್ಲಿ ಬೆಳೆ ಕೂಡ ಇಳುವರಿ ಬರೋದಿಲ್ಲ ಅನ್ನೋದು ಗೊತ್ತಾಗೈತಿ. ಗೊತ್ತಾದಕ್ಕೆ ಈಗ ಕೆಲವೊಬ್ಬ ರೈತರು ನೈಸರ್ಗಿಕವಾಗಿ ಬರ್ತಕ್ಕಂಥ ಈ ಸಗಣಿ ಗೊಬ್ಬರ ಅವು ಇವನ್ನ ಬಳಸ್ಕೊಂಡು ಒಂಡು ಎರೋದು, ಸಗಣಿ ಗೊಬ್ಬರ ಹಾಕೋದು ಇಂಥವೆಲ್ಲ ಮಾಡ್ಕೊಂಡು ಈಗ ಒಳ್ಳೆ ಸ್ವಲ್ಪ ಬೆಳೆ ಬೆಳೆಯಕತ್ತಾರೆ. ಈಗ ನೀವು ಕೃಷಿಕ ಕುಟುಂಬದಿಂದ ಬಂದರೂ ಸಹಿತ ಜೊತೆಗೆ ನಿಮ್ಮ ವಕೀಲ ವೃತ್ತಿಯನ್ನು ಸಹಿತ ಮಾಡ್ತಾ ಇದ್ದೀರಿ, ಈ ನಾಲೆಡ್ಜನ್ನು ನಿಮ್ಮ ಕೃಷಿಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಯಾವ ಥರ ಪ್ರಯತ್ನ ಮಾಡ್ತಿದ್ದೀರಿ? ಅಂದರೆ ಒಂದು ಯಾವುದೇ ಮನುಷ್ಯನ ಆಸೆ ಏನಂದರೆ ಒಂದಿಷ್ಟು ಸುಧಾರಣೆ ಆಗಬೇಕು ಅನ್ನೋತಕ್ಕಂಥದ್ದು, ಅದು ಕೃಷಿ ಇರ್ಬೋದು, ಮೂಲ ವೃತ್ತಿ ಇರ್ಬೋದು, ವ್ಯಾಪಾರ ಇರ್ಬೋದು ಅಂತಕ್ಕಂಥದ್ದು. ನೀವು ವಿದ್ಯಾವಂತರು ಸಹಿತ ಮತ್ತು ಕೃಷಿಯಲ್ಲಿ ಸುಧಾರಣೆ ತರಬೇಕು, ಏನಾದರೂ ಬದಲಾವಣೆ ಮಾಡ್ಕೊಳ್ಬೇಕು, ಈ ಥರದ ಏನಾದರೂ ಕನಸುಗಳನ್ನು ಕಟ್ಕೊಂಡು ಹೊಸ ಹೊಸ ಪ್ರಯೋಗಗಳನ್ನು ಏನಾದರೂ ಮಾಡ್ತಾ ಇದ್ದೀರಾ? ಅಥವಾ ಸಹಜ ಕೃಷಿಯಿಂದನೇ ಮನುಷ್ಯ ಸ್ವಲ್ಪ ಆರ್ಥಿಕವಾಗಿ ಸದೃಢನಾಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಕೆಲವು ಅನುಭವ ನಿಮಗೆ ಆಗಿದ್ದಾವೆ, ಅದನ್ನು ನೀವೀಗ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ, ಹೀಗೆ ಬೇರೆ ಬೇರೆ ಏನಾದರೂ ಪ್ರಯೋಗಗಳನ್ನು ಮಾಡ್ತಾ ಇದ್ರೆ ಹೇಗೆ? ನಾನೀಗ ಸರ್ಕಾರದಿಂದ ಬರ್ತಕ್ಕಂಥ ಕೆಲವೊಂದು ಯೋಜನೆಗಳನ್ನು ಬಳಸ್ಕೊಂಡು ಇಪ್ಪನ್ನೆಳೆ ಬೆಳಿಬೇಕು ಅನ್ನೋ ಆಸೆ ಐತಿ. ದಾಳಿಂಬೆ ಬೆಳಿಬೇಕು, ಪಪ್ಪಾಯಿ ಬೆಳಿಬೇಕು, ಡ್ರಿಪ್ ಮಾಡಿಕೊಂಡು ಎಷ್ಟು ನೀರು ಐತೆ ಅಷ್ಟ ನೀರು ಬಳಸ್ಕೊಂಡು ಮಾಡ್ಬೇಕು ಅನ್ನೋ ಉದ್ದೇಶ ಕೂಡ ಐತೆ ಸರ್. ಅದನ್ನ ಬೆಳೆಸೋಣಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನನಗೆ ಇದುವರೆಗೂ ಕೃಷಿ ಇಲಾಖೆ ಆಗಿರ್ಬೋದು, ಅದು ರಾಜ್ಯ ಸರ್ಕಾರದಾಗಿರ್ಬೋದು, ಕೇಂದ್ರ ಸರ್ಕಾರದ ಯಾವ ರೀತಿಯ ಲಾಭಗಳನ್ನ ತಗೊಂಡಿದ್ರಿ? ಕೇಂದ್ರ ಸರ್ಕಾರದಿಂದ ಅದು ಪ್ರಧಾನ ಮಂತ್ರಿ ಸಮ್ಮಾನ ನಿಧಿಯಿಂದ ನಮ್ಮ ತಾಯಿ ಹೆಸರಲ್ಲೇ ಅಕೌಂಟಿಗೆ 10,000 ರೂಪಾಯಿ ಬರ್ತೈತ್ರಿ. ಅದು ರಾಜ್ಯದಿಂದ ಕೇಂದ್ರದಿಂದ ಎರಡು ಸೇರಿ 10,000 ರೂಪಾಯಿ ಬರ್ತೈತಿ. ಅಷ್ಟು ಬಿಟ್ಟರೆ ನಾವಿನ್ನು ಯಾವುದು ಡಿವೈಡ್ ಮಾಡ್ಕೊಂಡಿಲ್ಲ, ನಮ್ಮ ಪಾಣಿ ಮಾಡ್ಕೊಂಡಿಲ್ಲ, ಅಷ್ಟೊಂದು ಬರ್ತೈತ್ರಿ. ಅದು ಕೃಷಿ ಇಲಾಖೆಯಿಂದ ಏನೋ ಸಿಕ್ತಕ್ಕಂಥ ಕೆಲವೊಂದು ಬೀಜಗಳನ್ನು ಬಳಕೆ ಮಾಡ್ಕೊಂತೀವಿ. ಕೆಲವೊಂದು ಬೀಜಗಳನ್ನ ನಾವ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ, ಆ ಕೆಲವೊಂದು ಬೀಜಗಳನ್ನ ತೆಗೆದಿಟ್ಕೊಂಡು ಬಿತ್ತಕ್ಕ ಅನುಕೂಲ ಮಾಡ್ಕೊಂತೀವಿ. ಈಗ ಕೃಷಿ ಅಂದರೆ ಅದಕ್ಕೆ ಹಣಕಾಸು, ಅದನ್ನು ಹೇಗೆ ಬಳಕೆ ಮಾಡ್ಕೊಳ್ತೀರಿ? ಅಥವಾ ಈಗ ಗೊಬ್ಬರಕ್ಕಾಗಿರ್ಬೋದು, ಬೀಜಕ್ಕಾಗಿರ್ಬೋದು, ಆಳು ಕೂಲಿಗಳಿಗೆ ದುಡ್ಡು ಬೇಕೇ ಬೇಕು. ಇದನ್ನು ನೀವು ಹೇಗೆ ಪ್ಲಾನ್ ಮಾಡ್ಕೊಳ್ತೀರಿ? ಈಗ ಮುಂದೆ ನೀವು ನೆಕ್ಸ್ಟ್ ಕೃಷಿ ಮಾಡಬೇಕಂತ ಇಟ್ಕೊಳ್ಳಿ, ಆದರೆ ಹಣ ಬೇಕೇ ಬೇಕಾಗ, ಬಿತ್ತೋ ಕೆಲಸದಿಂದ ಗೊಬ್ಬರ ಹಾಕೋದ್ರಿಂದ ಹಿಡಿದು ಬೆಳೆ ಕಟಾವಾಗೋವರೆಗೂ ಸಹಿತ ನಿಮಗೆ ಮೇಂಟೆನೆನ್ಸ್ಗೆ ಹಣ ಬೇಕಾಗ್ತದೆ. ಆದರೆ ಒಬ್ಬ ಸಾಮಾನ್ಯ ರೈತರಾಗಿ ನೀವು ಈ ಹಣವನ್ನು ಹೇಗೆ ಯುಟಿಲೈಸ್ ಮಾಡ್ಕೊಳ್ತೀರಿ, ಬಳಕೆ ಮಾಡ್ಕೊಳ್ತೀರಿ? ಅಂದರೆ ಉಳಿತಾಯ ಮಾಡಿ ಇಟ್ಕೊಂಡಿರ್ತೀರೋ, ಅಥವಾ ಸಾಲಗಳನ್ನು ಮಾಡ್ಕೊಳ್ತೀರೋ, ಅಥವಾ ಮುಂಚೆ ಯೋಚನೆ ಮಾಡಿಕೊಂಡು ಮುಂದೆ ನನಗೆ ಇಷ್ಟು ಹಣ ಬೇಕಾಗುತ್ತೆ ಕೃಷಿಗಾಗಿ ಅಂತೇಳಿ ಈ ವರ್ಷ ಏನಾದರೂ ಉಳಿತಾಯ ಮಾಡ್ಕೊಳ್ತೀರೋ ಹೇಗೆ? ಬ್ಯಾಂಕಿನಿಂದ ಒಂದಿಷ್ಟು ಹಣನೂ ತಗೋತೀವಿ ಕೃಷಿಗಾಗಿನ, ಸಾಲ ತಗೋತೀವಿ. ಅದಾಗಿನ ಮತ್ತೆ ನಾವು ಏನು ಗೊಬ್ಬರ ಬೀಜ ಬೇಕು ಅದನ್ನು ನೈಸರ್ಗಿಕವಾಗಿ ಗೊಬ್ಬರ ಬಳಕೆ ಮಾಡ್ಕೊತೀವಿ. ಕೆಲವೊಂದು ಬೀಜಗಳನ್ನ ನಾವು ಅವನ್ನ ತೆಗೆದಿಟ್ಕೊತೀವಿ. ಅಲ್ಲಿಂದ ಕೃಷಿ ಇಲಾಖೆಯಿಂದ ಸಬ್ಸಿಡಿ ರೀತಿಯಲ್ಲಿ ಸಿಗ್ತಕ್ಕಂಥ ಬೀಜ ಕೂಡ ತಗೊಂಬರ್ತೀವಿ. ಅಷ್ಟೆಲ್ಲ ಮಾಡ್ಕೊಂಡು ನಮ್ಮ ಇಡೀ ಕುಟುಂಬನ ಆ ವ್ಯವಸಾಯದಲ್ಲಿ ತೊಡಿಕೊಂಡು ವ್ಯವಸಾಯ ಮುಂದುವರ್ಸ್ಕೊಂಡು ಹೋಗ್ತಿರ್ತೀವಿ. ಈಗ ನಿಮ್ಮ ಕೃಷಿಗೆ ಬೇರೆ ಆಳುಗಳ ಅಗತ್ಯ ಇದೆಯಾ? ನಮ್ಮ ಕೃಷಿ ಅಗತ್ಯ ಇದ್ದಾಗ ಅವರು ಬರ್ತಿರ್ತಾರ. ಒಂದು ವೇಳೆ ಅವರಿಗೆ ಬೇಕಾದಾಗ ನಾವು ಕೂಡ ಹೋಗಿ ಬಿತ್ತನೆ ಮಾಡ್ತಿರ್ತೀವಿ. ಅವ್ರ ಹೊಲ ನಾ ಬಿತ್ತಕ್ಕೆ ಬಂದಾಗ ಅವ್ರ ಹೊಲ ಬಿತ್ತೀವಿ, ನಮ್ಮ ಹೊಲ ಬಿತ್ತಕ್ಕೆ ಬಂದಾಗ ಅವರು ಬಂದು ಬಿತ್ತಿರ್ತಾರ. ಆ ರೀತಿ ಕೂಡ ನಾವು ಮಾಡ್ಕೊಂಡು ಹೋಗ್ತೀವಿ. ಬೇರೆ ರೈತರಿಗೂ ನೀವು ಸಹಾಯ ಮಾಡ್ತೀರಿ? ಅವಶ್ಯಕತೆ ಇದ್ದಾಗ ಮಾಡ್ಕೊಂಡು ಹೋಗ್ಬಿಡ್ತೀವಿ ಸರ್. ಅವ್ರು ನಿಮಗೆ ಸಹಾಯ ಮಾಡ್ತಾರೆ, ಬಂದು ಅವರು ಮಾಡಿಕೊಟ್ಟು ಹೋಗ್ತಿರ್ತಾರ. ಅವ್ರದ್ದು ಇದ್ದಾಗ ನಾವು ಕೂಡ ಹೋಗಿ ಮಾಡಿಕೊಟ್ಟು ಬರ್ತೀವಿ. ಈಗ ನೀವು ನಿಮ್ಮ ಮನೆಯೊಳಗಡೆಗೆ ಎಷ್ಟು ಜನ ಕೃಷಿಯಲ್ಲಿ ತೊಡ್ಕೊಂಡಿದ್ದೀರಿ? ನಮ್ಮ ಮನೆಯೊಳಗೆ ಇಡೀ ಕುಟುಂಬನ ಪ್ರತಿಯೊಬ್ಬರು ಕೃಷಿಯಲ್ಲಿ ನಾವು ತೊಡ್ಕೊಂಡಿರ್ತೀವಿ. ನಿಮ್ಮ ತಂದೆಯವರಿಲ್ಲ, ನಿಮ್ಮ ತಾಯಿಯವರು, ನೀವು, ನಿಮ್ಮ ಮನೆಯವರು ಎಲ್ಲರೂ ಕೃಷಿಯಲ್ಲಿ? ಹೌದು ಸರ್, ಎಲ್ಲರೂ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೀವಿ. ಹಾಗಾಗಿ ಹೆಚ್ಚು ಹೊರಗಿನ ಆಳುಗಳಿಗೆ ನೀವು ಅವಲಂಬಿತರಾಗೋ ಅಗತ್ಯ ಇಲ್ಲ. ಅಗತ್ಯ ಇಲ್ಲ ಸರ್, ಅವರಿಗೆ ಅಗತ್ಯ ಇದ್ದಾಗ ನಾವು ಮಾಡಿಬಿಡ್ತಿರ್ತೀವಿ. ಕೆಲವೊಂದ್ಸಲ ಗಳೆವು ಬೇಕಾದಾಗ, ನಮಗೆ ಎರಡು ಗಳೆವು ಬೇಕಾಗಿತ್ತು, ನಮ್ಮ ಮನೇಲಿ ಒಂದು ಗಳೆವು ಇತ್ತಂದ್ರೆ ಅವ್ರಿಗೆ ಒಂದು ಗಳೆವು ತಗೊಂಡೋಗಿ ನಮ್ಮ ಕೃಷಿಯನ್ನು ನಾವು ಮುಂದುವರಿಸ್ಕೊಂಡು. ಈಗ ನೀವು ಹೊಸ ತಲೆಮಾರಿನ ಯುವಕರಿಗೆ ಕೃಷಿ ಬಗ್ಗೆ ಒಂದು ಕಿವಿ ಮಾತು ಹೇಳಬೇಕು ಅಂತ ಅನಿಸಿದ್ರೆ ಏನು ಹೇಳಕ್ಕೆ ಬಯಸ್ತೀರಿ? ಹೆಚ್ಚೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದು ಬೇಡ, ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಸಗಣಿ ಗೊಬ್ಬರ ಬಳಸೋಣ. ಅಗತ್ಯಕ್ಕೆ ತಕ್ಕಂತೆ ನಾವು ಗೊಬ್ಬರ ಹಾಕ್ಕೊಂಡು ಮಳೆ ಬಿದ್ದಾಗ ಬಿತ್ತನು ಮಾಡೋಣ, ಒಳ್ಳೆ ನಮ್ಮ ದೇಶಕ್ಕೆ ಆಹಾರ ತಂದುಕೊಡೋಣ ಅಂತ ನಮ್ಮ ಆಸೆ. ಒಳ್ಳೆಯದು ದೊಡ್ಡ ಬಸವರಾಜ್ ಅವರೇ, ಇದುವರೆಗೂ ನಮ್ಮ ಆಕಾಶವಾಣಿ ಹೊಸಪೇಟೆಯ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೃಷಿ ಅನುಭವ ಕುರಿತು ಹಗರಿ ಬೊಮ್ಮನಹಳ್ಳಿ ತಾಲೂಕು ಬನ್ನಿಗೋಳ ಗ್ರಾಮದ ಶ್ರೀ ದೊಡ್ಡ ಬಸವರಾಜ ಕೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳೋಣ ರೈತರಿಗೆ ಸಲಹೆ. ಇಂದು ವಾತಾವರಣ ಬದಲಾಗ್ತಾ ಇದೆ, ಹಾಗೇನೆ ಕೃಷಿ ಹಾಗೂ ಕೃಷಿಕರ ಬದುಕು ಕೂಡ. ಮುಖ್ಯವಾಗಿ ಹಸಿರು ಮನೆ ಪರಿಣಾಮ ವಾತಾವರಣದಲ್ಲಿ ಒಂದು ಸ್ವಾಭಾವಿಕ ಕ್ರಿಯೆ. ಭೂಮಿಯ ಮೇಲೆ ಜೀವ ಪೋಷಣೆಗೆ ಅಗತ್ಯ ಇರುವಷ್ಟು ಉಷ್ಣತೆಯನ್ನ ವಾತಾವರಣ ಸೌರಶಕ್ತಿಯಿಂದ ಪಡೆದು ಹಿಡಿದುಕೊಂಡಿಟ್ಟಿರುತ್ತೆ. ಅರಣ್ಯಗಳ ಬರಿದಾಗುವಿಕೆ, ಮರುಭೂಮೀಕರಣದೊಂದಿಗೆ ಪಳೆಯುಳಿಕೆ ಇಂಧನಗಳ ಉರಿಸುವಿಕೆಯಂತಹ ಮಾನವನ ಅತಿಯಾದ ಚಟುವಟಿಕೆಗಳಿಂದಾಗಿ ಇಂಗಾಲದ ಡೈಆಕ್ಸೈಡ್ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಳ ಆಗಿ ವಾತಾವರಣದಲ್ಲಿ ಬದಲಾವಣೆಯನ್ನ ನಾವು ಕಾಣ್ತಾ ಇದ್ದೇವೆ. ಕೃಷಿ ಕ್ಷೇತ್ರ ಉಳಿದೆಲ್ಲ ಕ್ಷೇತ್ರಗಳಿಗಿಂತ ವಾತಾವರಣ ಬದಲಾವಣೆಯಿಂದ ಸಂಕಷ್ಟಕ್ಕೆ ಒಳಗಾಗ್ತಾ ಇದೆ. ಮಳೆ ಬೀಳುವಿಕೆಯ ಮೊತ್ತದಲ್ಲಿ ಏನೇ ವ್ಯತ್ಯಾಸ ಆದರೂ ನೇರವಾಗಿ ಕೃಷಿ ಹಾಗೂ ಪರೋಕ್ಷವಾಗಿ ಕೃಷಿ ಅವಲಂಬಿತ ಔದ್ಯೋಗಿಕ ಕ್ಷೇತ್ರಗಳ ಚಟುವಟಿಕೆಗಳು ಕುಂಠಿತಗೊಳ್ಳುತ್ತೆ. ವಾತಾವರಣದಲ್ಲಿ ಉಷ್ಣತೆ ಹೆಚ್ಚಾದಂತೆ ಬೆಳೆ ಅವಧಿ ಕಡಿಮೆಯಾಗಿ ಧಾನ್ಯಗಳ ಇಳುವರಿ ಪ್ರಮಾಣ ಕುಂಠಿತವಾಗುತ್ತೆ. ಸಕಾಲದಲ್ಲಿ ಮಳೆ ಆಗದೇ ಇದ್ರೆ ಬೀಜ ಬಿತ್ತುವಿಕೆ ತಡವಾಗಿ ಬೆಳೆಗಳ ಕೊಯ್ಲುವಿಕೆಯೂ ಏರುಪೇರಾಗುತ್ತೆ. ಆಹಾರ ಧಾನ್ಯಗಳ ಪ್ರಮಾಣ ಕಡಿಮೆಯಾಗಿ ಸಮಸ್ಯೆ ಉದ್ಭವ ಆಗುತ್ತೆ. ಆಹಾರದ ಬೆಳೆಗಳು ಗಗನಮುಖಿಯಾಗಿ ಜನಸಾಮಾನ್ಯರ ಕೈಗೆ ಎಟುಕದಂತೆ ಆಗುತ್ತೆ. ಹೆಚ್ಚು ಇಂಗಾಲದ ಡೈಆಕ್ಸೈಡ್ನ ಪರಿಸರದಲ್ಲಿ ಬೆಳೆದ ಅಕ್ಕಿಯಿಂದ ಬೇಯಿಸಿದ ಅನ್ನದ ಅಗುಳುಗಳು ಹೆಚ್ಚು ದೃಢವಾಗಿದ್ದು ಮಾನವ ಪೋಷಣೆಗೆ ಬೇಕಾದ ಜೀವಸತ್ವಗಳಾದ ಸತು ಮತ್ತು ಕಬ್ಬಿಣಾಂಶಗಳ ಪ್ರಮಾಣ ಸಾಮಾನ್ಯ ಪರಿಸರದಲ್ಲಿ ಬೆಳೆದ ಅಕ್ಕಿಗಿಂತ ಕಡಿಮೆ ಇರುತ್ತೆ. ಪರಿಸರದಲ್ಲಿ ಉಷ್ಣತೆ ಮತ್ತು ಇಂಗಾಲದ ಡೈಆಕ್ಸೈಡ್ಗಳು ಒಟ್ಟಾಗಿ ಹೆಚ್ಚಾದಾಗ ಧಾನ್ಯಗಳಲ್ಲಿ ಪ್ರೋಟೀನ್ ಪ್ರಮಾಣ ಇಳಿಕೆಯಾಗುತ್ತೆ. ಆಹಾರ ಧಾನ್ಯಗಳ ಪ್ರಮಾಣ ಮತ್ತು ಗುಣಮಟ್ಟದ ಕೊರತೆಯಿಂದಾಗಿ ಕೊಳ್ಳುವ ಸಾಮರ್ಥ್ಯ ಇಲ್ಲದಾಗಿ ಬಡವರ್ಗದ ಜನರಲ್ಲಿ ಅಪೌಷ್ಟಿಕತೆಯಂತಹ ಪೋಷಣಾ ನ್ಯೂನತೆಗಳೊಂದಿಗೆ ಹಸಿವಿನಿಂದ ಬಳಲುವವರ ಸಂಖ್ಯೆ ಏರುಗತಿಯಲ್ಲಿ ಸಾಗುತ್ತೆ. ಕೃಷಿಯ ವಾತಾವರಣ ಬದಲಾವಣೆಯ ವ್ಯತಿರಿಕ್ತ ಪರಿಣಾಮಗಳಿಂದ ರೈತ ಸಮುದಾಯದಲ್ಲಿ ಸಣ್ಣ ಮತ್ತು ಮಧ್ಯಮ ಹಿಡುವಳಿದಾರರು ಹಾಗೂ ಕೃಷಿ ಕೂಲಿ ಕಾರ್ಮಿಕರು ಹೆಚ್ಚು ಸಂಕಷ್ಟಕ್ಕೆ ಒಳಗಾಗ್ತಾರೆ. ಬೆಳೆಗಳನ್ನು ಬೆಳೆಯುವಲ್ಲಿ ಸಾಕಷ್ಟು ಖರ್ಚು ಮಾಡಿ ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿರುವ ರೈತರಿಗೆ ತಾಪಮಾನ ಮತ್ತು ಸಂಬಂಧಿತ ಋತುಮಾನ ಏರಿಳಿತಗಳಿಂದಾಗಿ ಬೆಳೆ ಬಾರದೆ ಹೋದಾಗ ಹತಾಶರಾಗಿ ಕಟುವಾದ ಹಾಗೂ ಅಂತಿಮ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗುತ್ತೆ. ಹೀಗಾಗಿ ನಮ್ಮ ಕೃಷಿಕರು ವಾತಾವರಣವನ್ನು ಅರಿಯುವಂತಹ ಜ್ಞಾನವನ್ನು ಪಡೆದುಕೊಳ್ಳುವುದು ಬಹಳ ಅವಶ್ಯಕವಾಗಿದೆ. ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. अरे अरे अरे क्या कर रहा है इधर इधर इधर हम बोल रहे हैं तेरे बिजू का पुतला बोल रहे पक्षियों से तो हम खेत को बचा लेते हैं पर इन घातक रसायनों से कैसे बचाएं मतलब देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी है? अरे पहले ऐसा नहीं था पूछना अपने बड़े बुजुर्गों से कैसे फसल लहलहाती थी शुद्धता झलकती थी माटी भी तंदुरुस्त और लोग भी अरे पहली वाली बात कहाँ परम तो सभी डाले सब नहीं आज भी लाखों जागरूक किसान परंपरागत विधि से फसल उगा रहे हैं खर्चा कम और उपज की कीमत भी बेहतर पा रहे हैं सच है रे बेटे एक्सपीरियंस से बता रहे हैं धूप में बाल सफेद नहीं किए हैं ठीक है भाई मैं भी आज तक जैविक खेती शुरू करूँगा माटी से प्रेम की परंपरा है परंपरागत खेती

ಎನ್ನುವೆ.